ವಿಧಾನ ಪರಿಷತ್ ದ್ವೈವಾರ್ಷಿಕ ಚುನಾವಣೆ ಹಿನ್ನೆಲೆ ಗ್ರಾಮ ಪಂಚಾಯಿತಿ ನಗರ ಸ್ಥಳೀಯ ಸಂಸ್ಥೆವಾರು ಮತದಾರರ ಕರಡು ಪಟ್ಟಿ ಪ್ರಕಟ. ಇದೇ 15ರಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರೊಂದಿಗೆ ಕೇಂದ್ರ ವಿತ್ತ ಸಚಿವರ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಓ ಶಂಕ್ರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫ್ರೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ, ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸೌರ ವಿದ್ಯುತ್ ನೀರಾವರಿ ಪಂಪ್ಸೆಟ್ ಬಳಕೆ ಮತ್ತು ಕೋಳಿ ಸಾಕಣೆಯ ಅನುಭವ ಕುರಿತು ಕಡಬ ತಾಲೂಕಿನ ಅವಿನಾಶ್ ಎಂ ಅವರ ಜೊತೆಗಿನ ಸಂದರ್ಶನ ಕೇಳೋಣ. ಅವಿನಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಬೆಳೆಯಲ್ಲಿ ನೀರಾವರಿ ಒಂದು ಪ್ರಾಮುಖ್ಯತೆ ಏನು, ನೀರನ್ನು ಮಿತವಾಗಿ ಬಳಸಬೇಕು ಅಂತ ಹೇಳುವಂತಹದ್ದಿದೆ. ಕರೆಂಟ್ ಎಷ್ಟು ಲಭ್ಯ ಇದೆ ಅಷ್ಟರ ಮಟ್ಟಿಗೆ ನೀರು ಕೊಡಬೇಡಿ, ಮಿತವಾಗಿ ಬಳಸಿ ಅಂತ. ಈ ಮಿತವಾಗಿ ಬಳಸುವಂಥದ್ದು ಅಥವಾ ಸಮರ್ಥವಾಗಿ ನೀರನ್ನು ಬಳಕೆ ಮಾಡುವಂಥದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಮೊದಲಿಗೆ ಹೇಳೋದಾದರೆ ನನಗೆ ನೀರಿನ ಅಲಭ್ಯತೆ ಇಲ್ಲ, ನೀರು ನನ್ನಲ್ಲಿ ಸಾಕಷ್ಟಿದೆ. ನಾನು ಕುಮಾರಧಾರ ಹೊಳೆ ಬದಿಯಲ್ಲಿ ಇರುವಂಥವನು, ನನ್ನ ತೋಟಕ್ಕೆ ನೀರಾವರಿ ಕುಮಾರಧಾರ ಹೊಳೆಯಿಂದ, ಹಾಗಾಗಿ ನೀರು ನನ್ನಲ್ಲಿ ಸಾಕಷ್ಟಿದೆ. ಅದನ್ನು ಎತ್ತಿ ತೋಟಕ್ಕೆ ಹಾಕಲಿಕ್ಕೆ ಕರೆಂಟಿನ ಅಲಭ್ಯತೆ ಒಂದು ಸ್ವಲ್ಪ ಇದೆ, ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ. ಆದರೂ ಕೂಡ ನನಗೆ ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ತೋಟದ ನೀರಿನ ನಿರ್ವಹಣೆಗೆ ಈಗ ಸಾಂಪ್ರದಾಯಿಕವಾಗಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಇರುವಂತಹ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಬಿಟ್ಟು ಅದಕ್ಕಿಂತ ಇನ್ನು ಮುಂದುವರಿದ ಭಾಗ ಡ್ರಿಪ್ಪಿನ ಸಿಸ್ಟಮ್ಗೆ ಹೋಗೋಣ ಅಂತೇಳಿ ಅನಿಸ್ತು. ಅದರಲ್ಲಿ ಹಲವಾರು ಪ್ರಯೋಜನಗಳಿದೆ. ಒಂದು, ನೀರಿನ ಉಳಿತಾಯ ತುಂಬ ಆಗುತ್ತೆ. ಇಲ್ಲಿ ಒಂದು ಸಾಮಾನ್ಯ 20% ನೀರು ನಮ್ಮ ತೋಟಕ್ಕೆ ಸಾಕು, ಅಂದರೆ 80% ನೀರನ್ನು ನಾವು ಉಳಿಸ್ಬೋದು. ಅದರ ಜೊತೆಗೆ ಗೊಬ್ಬರ ಹಾಕೋದು, ನಿರ್ವಹಣೆ ಮಾಡೋದು, ಇಂಥದ್ದೆಲ್ಲ ತುಂಬ ಸುಲಭ ಆಗುತ್ತೆ ಅದರಲ್ಲಿ. ಹಾಗಾಗಿ ನಾನು ಅದು ಜೈನ್ ಇರಿಗೇಷನ್ ಸಿಸ್ಟಮ್ಸ್ನವರದ್ದು ಉಪಯೋಗ ಮಾಡ್ತಾ ಇದ್ದೇನೆ. ಈಗೊಂದು 2 ವರ್ಷದಿಂದ ತುಂಬ ಸಕ್ಸಸ್ಫುಲ್ಲಾಗಿ ನಾನು ಮಾಡ್ತಾ ಇದ್ದೇನೆ, ಯಶಸ್ವಿಯಾಗಿದೆ, ನನ್ನ ತೋಟದಲ್ಲಿ ಯಶಸ್ವಿಯಾಗಿದೆ. ಒಂದು ಸ್ವಲ್ಪ ನಿರ್ವಹಣೆ ನಮ್ಮದು ಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ನಷ್ಟು ಟೆನ್ಷನ್ ಫ್ರೀಯಾಗಿ ಆಗೋದಿಲ್ಲ, ಒಂದು ಸ್ವಲ್ಪ ಕೆಲಸ ಇದೆ ಅದರಲ್ಲಿ. ಸೂಕ್ಷ್ಮವಾಗಿ ನಾವು ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಮಾಡ್ತಾ ಇರಬೇಕಾಗತ್ತೆ. ಈಗ ಇದನ್ನು ಅನುಷ್ಠಾನ ಮಾಡುವಂಥದ್ದು ಅಂದರೆ ಈಗ ಡ್ರಿಪ್ ಪೈಪ್ಗಳನ್ನು ಹಾಕುವಂಥದ್ದು ಮತ್ತು ದೈನಂದಿನ ಒಂದು ನಿರ್ವಹಣೆ ಕ್ರಮ ಅಂದರೆ ಏನೇನು ಮಾಡಬೇಕಾಗ್ತದೆ? ಅದರಲ್ಲಿ ನಾನು ಹಾಕಿದಂಥದ್ದು ತುಂಬ ಅಡ್ವಾನ್ಸ್ಡ್ ಡ್ರಿಪ್ಪರ್, ಅದು ಸೀಲ್ಡ್ ಡ್ರಿಪ್ಪರ್ ಅಂತೇಳಿ ಬರುತ್ತೆ. ಸೀಲ್ಡ್ ಅಂತ ಹೇಳಿದರೆ ಒಂದು ವೇಳೆ ಅದೇನಾದ್ರು ಬ್ಲಾಕ್ ಆದ ಪಕ್ಷದಲ್ಲಿ ನಿಮಗೆ ಅದನ್ನು ಓಪನ್ ಮಾಡಿ ರಿಪೇರಿ ಮಾಡುವಂಥ ಪ್ರಶ್ನೆ ಅದರಲ್ಲಿ ಇಲ್ಲ, ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದು ಏನಾದರೂ ಆಯಿತು ಅಂತೇಳಿದ್ರೆ ಅದನ್ನು ತೆಗೆದು ಬಿಸಾಡೋದು, ಇನ್ನೊಂದು ಹೊಸ್ತನ್ನು ಹಾಕೋದು. ಇದರಲ್ಲಿ ಇರುವಂಥ ಪ್ರಯೋಜನ ಏನು ಅಂತಂದರೆ ಅದರಲ್ಲಿ ಓಪನೇಬಲ್ ಕೂಡ ಬರ್ತದೆ, ಆದರೆ ನಂದು ಸೀಲ್ಡ್. ಅದರಲ್ಲಿರುವಂಥ ಪ್ರಯೋಜನಗಳೇನಂದರೆ ಎಲ್ಲ ಡ್ರಿಪ್ಪರ್ನಲ್ಲೂ ನೀರು ಒಂದೇ ರೀತಿಯಾಗಿ ಹೋಗ್ತದೆ, ಹೆಚ್ಚು ಕಮ್ಮಿ ಆಗೋದಿಲ್ಲ. 1 kg/cm² ಪ್ರೆಷರ್ನಿಂದ 4 kg/cm² ಪ್ರೆಷರ್ನ ಮಧ್ಯದಲ್ಲಿ ಇದ್ದಲ್ಲಿ ನಮ್ಮ ಪೈಪ್ಲೈನ್ ಒಳಗೆ ಆ ಪ್ರೆಷರ್ ಮೇಂಟೈನ್ ನಾವು ಮಾಡಿದ್ದಲ್ಲಿ ಒಂದೇ ರೀತಿಯಾಗಿ ಹೋಗ್ತದೆ. ಅದು 2 ಲೀಟರ್ನ ಡ್ರಿಪ್ಪರ್ ಆದರೆ ಈ ಗಂಟೆಗೆ 2 ಲೀಟರ್, 4 ಲೀಟರ್ 4, 8 ಹಾಗೆ. ಹಾಗಾಗಿ ನಾನು ಅದನ್ನು ಆಯ್ಕೆ ಮಾಡಿದೆ. ಹಾಗೆ ಅದನ್ನು ಆಯ್ಕೆ ಮಾಡಿದ ಮೇಲೆ ಗೊಬ್ಬರಗಳನ್ನು ಎಲ್ಲವನ್ನು ಕೂಡ ಅದರಲ್ಲೇ ನಾನು ಕಳಿಸ್ತಾ ಇರೋದು. ಇದಕ್ಕೆ ನಾನು ಮಾದರಿಯಾಗಿ ಮಡಂತಿಯಾರಿನ ಹತ್ರ ಒಬ್ಬರು ಗಣೇಶ್ ಭಟ್ರು ಅಂತ ಹೇಳಿ ಈಗಾಗಲೇ ಮಾಡಿದ್ದಾರೆ ಕೆದ್ದಳಿಕೆಯವರು, ಅಲ್ಲಿ ಅವರ ಮಾಡೆಲನ್ನು ನೋಡಿ ಸಾಮಾನ್ಯ ಅದೇ ಮಾಡೆಲನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ನನ್ನ ಇಲ್ಲಿಯ ನನ್ನ ತೋಟಕ್ಕೆ ಸರಿಯಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇನೆ ಸ್ಥಳೀಯವಾಗಿ ಅಷ್ಟೇ ಬಿಟ್ಟರೆ ಸಾಮಾನ್ಯ ಅದೇ ಮಾಡೆಲ್. ಅದರಲ್ಲಿ ಆಗುವಂಥ ದೊಡ್ಡ ಪ್ರಯೋಜನ ಏನು ಅಂದರೆ ನೀರು ಒಂದೇ ರೀತಿ ಹೋಗುವಂಥದ್ದು, ಆಮೇಲೆ ಅದರಲ್ಲಿ ಗೊಬ್ಬರ ಹಾಕಿದರೆ ಆ ಗೊಬ್ಬರ ಒಂದೇ ರೀತಿಯಾಗಿ ಎಲ್ಲ ಗಿಡಗಳಿಗೂ ಕೂಡ ಏಕಪ್ರಕಾರವಾಗಿ ಒಂದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಹಾಗಾಗಿ ಅದೊಂದು ದೊಡ್ಡ ಪ್ರಯೋಜನ. ಪ್ರತಿ ಬುಡಬುಡಕ್ಕೆ ಗೊಬ್ಬರ ಹೊತ್ತಾಕೋ ಕೆಲಸ ಇಲ್ಲ, ಕಾರ್ಮಿಕರನ್ನ ಕಾದು ಕೂತ್ಕೊಳ್ಬೇಕಾದ ಕೆಲಸ ಇಲ್ಲ, ಒಬ್ಬನೇ ಅದನ್ನು ನಿರ್ವಹಣೆ ಮಾಡಿಬಿಡ್ಬೋದು. ಇದಕ್ಕೆ ಪೂರಕವಾಗಿ ಸರಿಯಾದ ಫಿಲ್ಟರ್ಗಳನ್ನು ಹಾಕಲೇಬೇಕು. ಫಿಲ್ಟರ್ ಫೇಲ್ ಆಯಿತು ಅಂತ ಹೇಳಿದರೆ ನಮ್ಮ ಇಡೀ ಡ್ರಿಪ್ ಸಿಸ್ಟಮ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಯಿತು ಅಂತೇಳೇ ಲೆಕ್ಕ, ಅದು ಹಾಳಾಗಿ ಹೋಗಿಬಿಡ್ತದೆ. ಹಾಗಾಗಿ ಈ ಫಿಲ್ಟರ್ಗಳನ್ನು ನಿರ್ವಹಣೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಇದೆ. ವಾರಕ್ಕೊಂದು 2 ದಿನನೋ 3 ದಿನನೋ ತೊಳಿಬೇಕಾಗ್ತದೆ. ಅದನ್ನು ಮೇಂಟೈನ್ ಮಾಡುವಂಥದ್ದು ನಾವು ಸರಿ ಮಾಡಿದಷ್ಟು ನಮ್ಮ ಡ್ರಿಪ್ಪಿನ ಸಿಸ್ಟಮ್ ಸಕ್ಸಸ್ಫುಲ್ ಆಗಿ ನಡೆಸ್ಬೋದು. ಈ ಫಿಲ್ಟರ್ ಎನ್ನುವಂಥದ್ದು ಈಗ ಬೋರ್ವೆಲಿಂದ ನೀರು ಎತ್ತುವುದಿದ್ರೆ ಅಥವಾ ಒಂದು ಕೆರೆ ಬಾವಿ ಇಂಥದ್ರಿಂದ ಎತ್ತುವುದಿದ್ರೆ ಅಥವಾ ಹೊಳೆಯಿಂದ ಎತ್ತುವುದಿದ್ರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಅದರಲ್ಲಿ ತುಂಬ ಬರ್ತದೆ. ನಮ್ಮಲ್ಲಿ ಬೋರ್ವೆಲ್ ಈಗ ಒಂದು 450-600 ಅಡಿಗೆಲ್ಲ ಹೋಗ್ತದೆ. ಅಷ್ಟು ಕೆಳಗಡೆ ಹೋದ ತಕ್ಷಣ ಈ ಬೋರ್ವೆಲ್ನ ನೀರಲ್ಲಿ ಒಂದಷ್ಟು ಈ ಮೆಟಲ್ಗಳ ಅಂಶ ಸೇರಿಕೊಳ್ತದೆ. ಫೆರಸ್ ಬರ್ತದೆ, ಕಬ್ಬಿಣದ ಅಂಶ ಬರ್ತದೆ, ಈ ಬೇರೆ ಬೇರೆ ಅಂಶಗಳು ಬರ್ತದೆ. ಈ ಕಬ್ಬಿಣದ ಅಂಶ ಏನಾಗಿ ಬಿಡ್ತದೆ ಅಂತ ಹೇಳಿದರೆ ನಾವು ಕೊಡುವಂಥ ಫರ್ಟಿಲೈಸರ್ನ ಜೊತೆ ಅದು ರಿಯಾಕ್ಷನ್ ಆಗಿಬಿಡುತ್ತೆ. ಈ ರಿಯಾಕ್ಷನ್ ಆದ ಮೇಲೆ ಬಹಳ ಸೂಕ್ಷ್ಮತೆ ಸೂಕ್ಷ್ಮ ಡ್ರಿಪ್ಪರ್ ಇರ್ತದೆ, ಅದರ ಒಳಗೊಂದು ಡಯಫ್ರಮ್ ವಾಷರ್ನಾಗಿ ಬರ್ತದೆ. ಈ ವಾಷರ್ನ ಮಧ್ಯದಲ್ಲಿ ಹೋಗಿ ಅದು ಬ್ಲಾಕ್ ಆಗುವಂಥದ್ದು ಹೀಗೆಲ್ಲ ಆಗ್ತದೆ. ಇದೆಲ್ಲ ನಮಗೆ ಹಾಕಿ 1 ವರ್ಷ 2 ವರ್ಷ ಆಗುವಾಗ ಬರುವಂಥ ಸವಾಲುಗಳು. ಇದನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ನಾವೊಂದಷ್ಟು ಪ್ರಯೋಗಗಳನ್ನೇ ಮಾಡಬೇಕಷ್ಟೇ. ಈ ಫೆರಸ್ನ ಬಗ್ಗೆ ಡ್ರಿಪ್ಪಿನ ಸಿಸ್ಟಮ್ ಹಾಕಿದಂಥವರಿಗೆ ಅದು ದೊಡ್ಡ ಒಂದು ಸವಾಲು. ಅದನ್ನು ನಿರ್ವಹಣೆ ಮಾಡೋದು ಕೆಲವರಿಗೆ ಅದೃಷ್ಟ, ಈಗ ನನಗೆ ಅದೃಷ್ಟ. ನಾನು ಮೇಲ್ಪದರದಲ್ಲಿರುವಂಥ ಹೊಳೆ ನೀರನ್ನು ಉಪಯೋಗ ಮಾಡೋದ್ರಿಂದ ಫೆರಸಿನ ಅಂಶ ಕಬ್ಬಿಣದ ಅಂಶ ನನಗೆ ಬರೋದಿಲ್ಲ, ಆದರೆ ನನಗೆ ಬೇರೆ ಸವಾಲುಗಳಿವೆ. ಈ ನೀರಿನಲ್ಲಿ ಇರುವಂಥ ಸವಾಲುಗಳೇ ಬೇರೆ. ನನಗೆ ಬರುವಂಥದ್ದು ಕೆಸರಿನ ಸಮಸ್ಯೆ. ಹೊಳೆಯ ನೀರು ನೋಡುವಾಗ ಬಹಳ ಶುಭ್ರ ಅಂತೇಳಿ ಕಾಣಿಸಿದರೂ ಕೂಡ ನೀವು ಅದನ್ನು ಒಂದು ಗ್ಲಾಸಿನ ಜರಡಿಯಲ್ಲಿ ಇಟ್ಟು ಒಂದು ದಿನ ಬಿಟ್ಟರೆ ಕೆಳಗೆ ಒಂದು ಸ್ವಲ್ಪ ಲೈಟಾಗಿ ಕೆಸರು ನಿಲ್ತದೆ. ಈ ಕೆಸರು ಕ್ರಮೇಣ ಹೋಗಿ ಫಿಲ್ಟರ್ನಲ್ಲಿ ಬ್ಲಾಕ್ ಆಗೋದು ಅಥವಾ ಡ್ರಿಪ್ಪರ್ನಲ್ಲಿ ಬ್ಲಾಕ್ ಆಗೋದು ಹೀಗೆಲ್ಲ ಆಗ್ತಾ ಇದೆ, ಈ 2 ವರ್ಷ ಆಯಿತು. ಹಾಗಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಬೇಕು. ಅದು ಸಮಸ್ಯೆಗಳು ಬಂದಾಗ ಇದಕ್ಕೆ ಏನು ದಾರಿ ಮುಂದೆ ಅಂತ ಹೇಳಿ ನಾವೇ ಹುಡುಕಿ ನಾವೇ ಕಲಿತು ನಾವೇ ಅನುಷ್ಠಾನಗೊಳಿಸಿಕೊಳ್ಬೇಕಷ್ಟೇ. ಈ ಡ್ರಿಪ್ ಮೂಲಕ ರಸಗೊಬ್ಬರವನ್ನು ಕೂಡ ನೀವು ಕೊಡ್ತೀರಿ ಅಂತ ಹೇಳಿದಿರಿ, ಅದರಲ್ಲಿ ವಿಶೇಷವಾಗಿ ದ್ರವ ರೂಪದ ರಸಗೊಬ್ಬರವನ್ನು ಕೊಡಬೇಕು ಅನ್ನುವಂಥದ್ದು, ಇದರ ಪ್ರಮಾಣ ಮತ್ತು ಯಾವ ರೀತಿ ಇದನ್ನು ಫೀಡಿಂಗ್ ಮಾಡುವಂಥದ್ದು? ದ್ರವರೂಪ ಶುದ್ಧ ದ್ರವರೂಪ ಅಲ್ಲ, ಅದು ಪುಡಿಯಾಗಿ ಸಿಗ್ತದೆ. ಪುಡಿಯಾಗಿ ಸಿಕ್ಕಿದ್ದನ್ನು ನೀರಿನಲ್ಲಿ ನಾವು ದ್ರಾವಣ ಮಾಡಿಕೊಳ್ಬೇಕು, ಕರಗ್ತದೆ. 100% ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳು ನಮಗೆ ಸಿಗ್ತಾ ಇದೆ. ಒಂದೇ ಅಂತ ಹೇಳಿದ್ರೆ ಈ ಮಾಮೂಲು ನಮ್ಮ ಯೂರಿಯಾ ರಾಕ್ ಫಾಸ್ಫೇಟ್ ಅಂತ ಏನಿದೆ ಇದರಿಂದ ಒಂದು ಸುಮಾರು 10-15 ಪಟ್ಟು ಬೆಲೆಯಲ್ಲಿ ಜಾಸ್ತಿ ಇದೆ, ಹೆಚ್ಚಿದೆ ಅದಕ್ಕೆ. ಆದರೆ 100% ನೀರಿನಲ್ಲಿ ಕರಗ್ತದೆ. ಹಾಗಾಗಿ ಅದನ್ನು ಒಂದು ಟ್ಯಾಂಕ್ ಅಥವಾ ಡ್ರಮ್ ಏನಾದ್ರು ಮಾಡಿಕೊಂಡು ಅದರಲ್ಲಿ ಕರಗಿಸಿ ಆ ಕರಗಿಸಿದ ದ್ರಾವಣವನ್ನು ನಮ್ಮ ಫಿಲ್ಟರ್ನಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿದೆ, ಹಾಗಾಗಿ ಅಲ್ಲಿ ಅದನ್ನು ಇಂಜೆಕ್ಟ್ ಮಾಡೋದು ಆ ಡ್ರಿಪ್ಪಿನ ಸಿಸ್ಟಮ್ಗೆ, ಫಿಲ್ಟರ್ನ ಒಳಗೆ ಅದನ್ನು ಸೇರಿಸಿಬಿಡೋದು. ಹಾಗೆ ಸೇರಿಸಿಬಿಟ್ಟದ್ದು ಅದು ಮಿಶ್ರಣ ಆಗಿ ತನ್ನಿಂತಾನೇ ಪೈಪ್ಲೈನಲ್ಲಿ ಹೋಗ್ತದೆ. ನಾನಾಗಲೇ ಹೇಳಿದ ಹಾಗೆ ಆ ಪ್ರೆಷರನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಿದರೆ ಅದು 100% ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಅದರಲ್ಲಿ ಏನೇ ಸಮಸ್ಯೆಗಳು ಬರೋದಿಲ್ಲ. 1,000 ಗಿಡ ಇದ್ದರೆ ಸಾಮಾನ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರವನ್ನು ಕೊಡುವಂಥದ್ದು ಮತ್ತು ಎಷ್ಟು ಫ್ರೀಕ್ವೆನ್ಸಿ, ಎಷ್ಟು ದಿವಸಕ್ಕೆ ಒಂದು ಸಾರಿ ಕೊಡುವಂಥದ್ದು? ನಾನು ಪ್ರತಿದಿನ ಕೊಡುವಂಥದ್ದು ಗೊಬ್ಬರ, 365 ದಿನವೂ ಕೂಡ ಕೊಡುವಂಥದ್ದು. ನಾನು ಆರಂಭ ಮಾಡಿದ್ದಲ್ಲಿಂದ. ಅದು ಕೆಲವು ಬಾರಿ ಹೆಚ್ಚು ಕಮ್ಮಿ ಆಗೋದಿಲ್ಲ ಅಂತೇಳಿ ಆಗೋದಿಲ್ಲ, ಏನೋ ಅನಾನುಕೂಲಗಳು ಆಗಿ ಎರಡು ದಿನಕ್ಕೊಮ್ಮೆ ಕೊಡುವಂಥದ್ದು ಕೂಡ ಇದೆ. ಆದರೆ ಪ್ರತಿದಿನ ಕೊಟ್ಟಷ್ಟು ನಮಗೆ ಅಲ್ಲಿ ಬರುವಂಥ ಕಾಣುವಂಥ ತೋಟದಲ್ಲಿ ರಿಸಲ್ಟ್ ಬರುವಂಥದ್ದು ಹೆಚ್ಚು. ಒಂದು ದಿನಕ್ಕೆ ಒಂದು ಗಿಡಕ್ಕೆ ಸಾಮಾನ್ಯ 1.5 ಗ್ರಾಂನಷ್ಟು, ನೆನಪಿಟ್ಟುಕೊಳ್ಳಿ 1.5 ಗ್ರಾಂ ಅಂತ ಹೇಳಿದರೆ, ನಾವು ರಾಸಾಯನಿಕ ಗೊಬ್ಬರಗಳ ವಿರೋಧಿಗಳು ಅಥವಾ ರಾಸಾಯನಿಕ ಗೊಬ್ಬರದಿಂದ ಮಣ್ಣು ಹಾಳಾಗ್ತದೆ ಅಂತ ಹೇಳುವಂಥವರು ಇದನ್ನು ಗಮನಿಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ನಾವು ಅಗತ್ಯಕ್ಕಿಂತ ಹೆಚ್ಚು ಉಪಯೋಗ ಮಾಡಿದಲ್ಲಿ ಮಣ್ಣು ಖಂಡಿತ ಹಾಳಾಗಿ ಬಿಡ್ತದೆ. ಮಣ್ಣಿನ ಬೇರೆ ಬೇರೆ ವಿಧವಾದ ಕಾಂಬಿನೇಷನ್ಗಳೆಲ್ಲ ಏರುಪೇರಾಗಿ ಬಿಡ್ತದೆ. ಅದಾಗಬಾರದು ಅಂತೇಳಿ ಆದರೆ ಸೂಚಿತ ಪ್ರಮಾಣದಲ್ಲಿ ಮಾತ್ರ ನಾವು ರಸಗೊಬ್ಬರವನ್ನು ಬಳಸಬೇಕು. ಅದು ಕೂಡ ಮಾಮೂಲಾಗಿ ನಮಗೆ ಸಿಗುವಂಥ ಯೂರಿಯಾ ರಾಕ್ ಅಥವಾ ಪೊಟ್ಯಾಷ್ಗಳ ಬದಲಿಗೆ ಸಾಲಿಬಲ್ ಫರ್ಟಿಲೈಸರ್ಗೆ ಹೋದಾಗ ಅದರ ಪ್ರಮಾಣ ಮತ್ತಷ್ಟು ಕಮ್ಮಿ ಆಗ್ತದೆ. ಅದಕ್ಕೆ ರೇಟ್ ಹೆಚ್ಚಿದೆ, ಅದರ ಪ್ರಮಾಣ ಹಾಕುವಂಥದ್ದು ಮತ್ತೂ ಕಮ್ಮಿ ಆಗ್ತದೆ. ಹಾಗೆ ದಿನಕ್ಕೆ 1.5 ಗ್ರಾಂನಷ್ಟು ಒಂದು ಮರಕ್ಕೆ ಅಂತ ಹೇಳಿ ಲೆಕ್ಕ ಮಾಡಿ 1,000 ಮರಕ್ಕೆ ಅದನ್ನು ಅದೇ ಪ್ರಮಾಣದಲ್ಲಿ ಲೆಕ್ಕ ಮಾಡಿಕೊಂಡು 1.5 ಕಿಲೋ ಆಯಿತು ಹಾಕಬೇಕು. ನಾನು ಅದೇ ಪ್ರಮಾಣದಲ್ಲಿ ಕೊಡ್ತಾ ಇದ್ದೇನೆ, ಅದರಲ್ಲಿ ನನಗೆ ಒಳ್ಳೆಯ ರಿಸಲ್ಟ್ ಕೂಡ ಇದೆ. ಆಮೇಲೆ ಈಗ ನೀರಾವರಿ ವಿಷಯಕ್ಕೆ ಬಂದಾಗ, ಈಗ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ, ಈಗ ಅಡಿಕೆಯನ್ನು ಪ್ರತ್ಯೇಕವಾಗಿ ಬೆಳೆಯುವುದಿದ್ರೆ ಒಂದು ರೀತಿಯಲ್ಲಿ ಕೊಡಬಹುದು, ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಈಗ ಕೊಕ್ಕೋ ಅಥವಾ ಬಾಳೆ ಇಂಥದ್ದು ಬೆಳೆಯದಿದ್ರೆ ಈ ಡ್ರಿಪ್ಪನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು? ಈ ಕೊಕ್ಕೋವನ್ನು ಅಡಿಕೆ ತೋಟದ ಒಳಗೆ ಬೆಳೆಸುವಂಥದ್ದಕ್ಕೆ ನಾನೊಂದು ಸ್ವಲ್ಪ ನನಗೆ ಅದರ ಬಗ್ಗೆ ಅಷ್ಟಾಗಿ ಭಿನ್ನಾಭಿಪ್ರಾಯ ಇದೆ. ಯಾಕೆಂದರೆ ಕೊಕ್ಕೋ ಇದ್ದಂಥ ತೋಟದಲ್ಲಿ ಅಡಿಕೆ ಬೆಳೆ ಸ್ವಲ್ಪ ಕಮ್ಮಿಯಾಗಿ ಬಿಡುತ್ತದೆ. ಅದು ಉಪಬೆಳೆ ಹೌದು, ಆದರೆ ಅದೊಂದು ತುಂಬ ವೇಗವಾಗಿ ಬೆಳೆಯುವಂಥ ಮರ, ಅದನ್ನು ಪ್ರೂನಿಂಗ್ ಆಗಾಗ ಮಾಡ್ತಾ ಇರಬೇಕು, ಅದರ ನಿರ್ವಹಣೆ ಆಮೇಲೆ ಕ್ರಮೇಣ ಕಷ್ಟ ಆಗಿಬಿಡುತ್ತದೆ, ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೊಕ್ಕೋ ಅನ್ನೋ ಇದರ ಜೊತೆ ನಿರ್ವಹಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಆಗೋದಿಲ್ಲ ಅಂತೇಳಿ ಏನಿಲ್ಲ, ಅಂಥ ಕೆಲಸಗಾರರಿಗೆ ಸಾಧ್ಯ ಆಗಬಹುದು. ಕಾಳುಮೆಣಸು ಇದರಲ್ಲಿ ಉಪಬೆಳೆಯಾಗಿ ಆರಾಮ್ಸೆ ಮಾಡಿಕೊಳ್ಬೋದು. ಏನಂತ ಹೇಳಿದರೆ ಕಾಳುಮೆಣಸಿಗೆ ಕೊಡುವಂತಹ ಗೊಬ್ಬರಗಳೇ ಪ್ರಮಾಣವೇ ಬೇರೆ ಇರ್ತದೆ, ಅಡಿಕೆಗೆ ಬೇರೆ. ಆದರೆ ಬುಡದಲ್ಲೇ ಕಾಳುಮೆಣಸಿನ ಗಿಡ ಇರೋದ್ರಿಂದ ಅದೇ ಕಾಳುಮೆಣಸಿಗೆ ಬೇರೆ ಅಡಿಕೆಗೆ ಬೇರೆ ಅಂತ ಹೇಳಿ ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಮುಖ್ಯ ಬೆಳೆ ಅಡಿಕೆ, ಅಡಿಕೆಗೆ ಸರಿಯಾಗಿ ಕೊಡುವಂಥದ್ದು, ಕಾಳುಮೆಣಸು ತನ್ನಿಂದಾನೇ ಅದರ ಜೊತೆ ಬರ್ತದೆ. ಇಲ್ಲ, ಮಾಡಬೇಕಾಗಿಲ್ಲ. ಒಂದು ದಿನಕ್ಕೆ ಒಂದು ಗಿಡಕ್ಕೆ ನಾನು 10 ಲೀಟರ್ ನೀರು ಕೊಡ್ತಾ ಇದ್ದೇನೆ, ಕೇವಲ 10 ಲೀಟರ್. ಈ 10 ಲೀಟರ್ನಲ್ಲಿ ಮರ ಕೆಲವರು ಮರ ಕೆಂಪಾಗ್ತದೆ, ಸೋಗೆ ಕೆಂಪಾಗ್ತದೆ, ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ. ಒಂದು ಮರಕ್ಕೆ ಅವಶ್ಯಕತೆ ದೊಡ್ಡ, ಒಂದು 15-20 ವರ್ಷ ಪ್ರಾಯದ ಮರಕ್ಕೆ ಅವಶ್ಯಕತೆ ಇರೋದು 10 ಲೀಟರ್ ನೀರು. ನಿಮ್ಮದು ಅದೆಂಥ ಗುಡ್ಡೆ ತೋಟ ಆಗಿದ್ರೂ ಕೂಡ 10 ಲೀಟರ್ ನೀರು ಧಾರಾಳವಾಗಿ ಸಾಕು. ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ನಲ್ಲಿ ಅದಕ್ಕಿಂತ ತುಂಬ ತುಂಬ ಹೆಚ್ಚು ನೀರನ್ನು ಹಾಕ್ತೇವೆ, ಅದು ಅಗತ್ಯ ಇಲ್ಲ. ಆಮೇಲೆ ಈಗ ಕಳೆ ನಿರ್ವಹಣೆ ಮಾಡುವಂಥದ್ದು ಮತ್ತು ಈ ಕಾಡು ಪ್ರಾಣಿಗಳ ಹಾವಳಿ, ಇದೆರಡು ವಿಷಯದ ಬಗ್ಗೆ ಹೇಳಿ. ಡ್ರಿಪ್ಪಿನಲ್ಲಿರುವಂಥ ಮತ್ತೊಂದು ಸವಾಲು ಅದು. ಕಾಡು ಪ್ರಾಣಿಗಳು ಅಂದರೆ ಈ ಮುಳ್ಳು ಹಂದಿ ಅಥವಾ ಕೆಲವು ಬಾರಿ ನಾಯಿಗಳು ಕೂಡ, ಸ್ವಲ್ಪ ತುಂಟಾಟ ಇರುವಂಥ ನಾಯಿಗಳು ಈ ಡ್ರಿಪ್ಪಿನ ಪೈಪನ್ನು ಕಡಿದು ಕಚ್ಚಿ ತುಂಡು ಮಾಡಿಬಿಡ್ತದೆ. ಹಂದಿಗಳನ್ನು ನಮ್ಮ ತೋಟದ ಒಳಗೆ ಬಾರದ ಹಾಗೆ ನಾವು ನಿರ್ವಹಣೆ ಮಾಡಲೇಬೇಕು. ಅದೃಷ್ಟವಶಾತ್ ನನ್ನ ತೋಟದಲ್ಲಿ ಅಷ್ಟಾಗಿ ಇಲ್ಲ, ಆದರೆ ಹಂದಿಗಳಿಂದಾಗಿ ಪರದಾಡ್ತಿರುವಂತಹ ಬೇರೆ ತೋಟಗಳನ್ನು ನಾನು ಸಾಕಷ್ಟು ನೋಡಿದ್ದೇನೆ. ಅಲ್ಲಿ ಅವರು ಏನೋ ಬೇಲಿಗೆ ಬಲೆ ಹಾಕ್ತಾರೆ, ಪ್ಲಾಸ್ಟಿಕ್ನ ಬಲೆ ಹಾಕ್ತಾರೆ, ವೈರ್ ನೆಟ್ ಹಾಕ್ತಾರೆ, ಅಥವಾ ಇನ್ನು ಕೆಲವರು ಐಬೆಕ್ಸ್ ಬೇಲಿಯನ್ನು ಮಾಡಿದ್ದಾರೆ. ಹಾಗೇನಾದರೂ ಮಾಡಿ ನಿರ್ವಹಣೆ ಮಾಡಿಕೊಳ್ಳಬೇಕು. ಹಂದಿಗಳು ಬಂದರೆ ತುಂಬ ತೊಂದರೆ ಆಗಿಬಿಡ್ತದೆ. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ಏನು ಅಂತ ಹೇಳಿದರೆ ಈ ಕಳೆಯ ನಿರ್ವಹಣೆ. ಕಳೆಯನ್ನು ನಾವು ಸಾಂಪ್ರದಾಯಿಕವಾಗಿ ಕತ್ತಿ ಹಿಡ್ಕೊಂಡು ತಗೊಂಡೋಗಿ ತೆಗಿಲಿಕ್ಕೂ ಬರೋದಿಲ್ಲ, ತೆಗೆದಾಗ ಸ್ವಲ್ಪ ಡ್ರಿಪ್ಪಿನ ಪೈಪಿಗೆ ತಾಗಿದರೆ ಕಟ್ಟಾಗಿ ಬಿಡ್ತದೆ. ಹಾಗೆ ಈಗ ಬಂದಿರುವಂಥ ಈ ವೀಡ್ ಕಟ್ಟರ್ಗಳಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ಕಳೆಯ ನಿರ್ವಹಣೆ ಇದರಲ್ಲಿ ತುಂಬ ಸವಾಲು. ಸ್ವಲ್ಪ ಮನಸ್ಸಿಗೆ ಹಿತಕಾರಿ ಅಂತೇಳಿ ಅನ್ನಿಸದಿದ್ದರೂ ಕೂಡ ಕಳೆನಾಶಕವನ್ನು ಉಪಯೋಗ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ. ಆದರೆ ಅದನ್ನು ಕೂಡ ನಾನು ಉಪಯೋಗ ಮಾಡುವಾಗ ಆಗಲೇ ಹೇಳಿದ ಹಾಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗ್ತದೆ. ಅವರ ಕಂಪನಿಯ ರೆಕಮೆಂಡೇಷನ್ ಸಾಮಾನ್ಯ 1% ಸೊಲ್ಯೂಷನ್ ಅಂತೇಳಿ ಅವರು ಹೇಳ್ತಾರೆ. ಅಂದರೆ 200 ಲೀಟರ್ನ ಒಂದು ಡ್ರಮ್ಮಿಗೆ 2 ಲೀಟರ್ ಹಾಕಬೇಕು ಅಂತೇಳಿ. ಆದರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ಹಾಕಬೇಕಾಗಿ ಇಲ್ಲ. ಒಂದು 300 ml ಹಾಕಿದರೂ ಕೂಡ ಆರಾಮದಲ್ಲಿ ನಾವು ಕಳೆಯನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ವಿಡಿಸೈಡ್ ಸಿಂಪರಣೆಯನ್ನು ವರ್ಷಕ್ಕೆ 2-3 ಸರಿ ಮಾಡಬೇಕಾಗ್ತದೆ ಹೇಗೆ? ಇಲ್ಲ, ವಿಡಿಸೈಡ್ ಸಿಂಪರಣೆ ಬಹುತೇಕ 1 ಬಾರಿ ಅಥವಾ 2 ಬಾರಿ ಮಾಡಿದರೆ ಸಾಕಾಗಿ ಬಿಡ್ತಾರೆ. ಡ್ರಿಪ್ಪಿನಲ್ಲಿ ಈ ಕಳೆ ಬರೋದು ತುಂಬ ಕಮ್ಮಿ. ನೀರು ನಾವು ಸಂಪೂರ್ಣ ತೋಟಕ್ಕೆ ಇಡೀ ಕೊಡದ ಕಾರಣ, ಬುಡಕ್ಕೆ ಮಾತ್ರ ಕೊಡುವ ಕಾರಣ ಮಧ್ಯದಲ್ಲೆಲ್ಲೂ ಕಳೆ ಬರೋದಿಲ್ಲ. ಹಾಗಾಗಿ ನಿರ್ವಹಣೆ ಸುಲಭ. ಇನ್ನೊಂದು ವಿಚಾರ ವಿದ್ಯುತ್ ಸಮಸ್ಯೆಗೆ ಸಂಬಂಧಪಟ್ಟಂತಹದ್ದು. ನೀವು ಸೋಲಾರ್ ಒಂದು ಸಿಸ್ಟಮನ್ನು ಅಳವಡಿಸಿಕೊಂಡು ಈ ಒಂದು ವಿದ್ಯುತ್ ಸಮಸ್ಯೆಯನ್ನು ನಿಭಾಯಿಸಿಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ. ನಮ್ಮಲ್ಲಿ ನಾನಾಗಲೇ ಹೇಳಿದಾಗೆ ನೀರು ಸಾಕಷ್ಟು ಇದೆ, ಕಣ್ಣಿಗೆ ಕಾಣೋ ನೀರಿದೆ, ಕರೆಂಟ್ ಇಲ್ಲ. ನಮ್ಮ ಈ ಒಂದು ತಾಲೂಕಿನಲ್ಲಿ ಕರೆಂಟಿದ್ದು ತುಂಬ ಸಮಸ್ಯೆ ಇದೆ. ಹಾಗಾಗಿ ಏನು ಮಾಡ್ಬೋದು ಅಂತೇಳಿ ಪರ್ಯಾಯ ದಾರಿಗಳನ್ನ ಹುಡುಕ್ತಾ ಹೋದಾಗ ಸೋಲಾರ್ನ ಬಗ್ಗೆ ನಮ್ಗೊಂದು ಸ್ವಲ್ಪ ಗಮನ ಹೋಯಿತು. ಹಾಗೆ ಸೋಲಾರ್ನ ಬಗ್ಗೆ ಹುಡುಕಾಡ್ತಾ ಹೋದಾಗ, ಇದೊಂದು ನಾನು ಮಾತಾಡ್ತಿರೋ ಸುಮಾರು ಒಂದು 3-4 ವರ್ಷ ಮೊದಲಿನ ಕತೆ. ಆಗ ಅಷ್ಟಾಗಿ ಪ್ರಚಲಿತದಲ್ಲಿ ಇರಲಿಲ್ಲ ನಮ್ಮ ಊರಿನಲ್ಲಿ, ಇಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲೂ ಯಾರು ಹಾಕಿದವರು ಒಬ್ಬರು ಕೂಡ ನನಗೆ ಸಿಗಲಿಲ್ಲ. ಕಡೆಗೆ ಶಿವಮೊಗ್ಗ ಕಡೆ, ಆಮೇಲೆ ಗದಗ ಆ ಕಡೆ ಎಲ್ಲ ತುಂಬ ಜನ ಹಾಕಿದ್ದಾರೆ. ಅಲ್ಲೆಲ್ಲ ಹೋಗಿ ನೋಡಿ ನಮ್ಮ ಊರಿಗೂ ಕೂಡ ಇದು ಆಗಬಹುದು ಅಂತ ಹೇಳಿ ಅನ್ನಿಸಿ ಅದನ್ನು ಸಾಕಷ್ಟು ವಿಚಾರ ಮಾಡಿ ಒಂದಷ್ಟು ಕಂಪನಿಗಳನ್ನು ಮಾತನಾಡಿಸಿದೆ, ಒಂದಷ್ಟು ಜನರನ್ನ ಮಾತಾಡಿಸಿದೆ. ಕಡೆಗೆ ಅಲ್ಲೆಲ್ಲ ಏನು ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಇದೆ ಅದಕ್ಕೆ, ಆದರೆ ಈ ಸಬ್ಸಿಡಿಗೆ ಹೋದ ಕೂಡಲೇ ನಮ್ಮ ಇತರ ಕೆಲಸ ಕಾರ್ಯಗಳಿಗೆ ತುಂಬ ತೊಂದರೆ ಆಗಿಬಿಡ್ತದೆ. ಸಬ್ಸಿಡಿಯ ಹಿಂದೆ ನಾವು ಓಡಬೇಕು, ಅದರಲ್ಲಿ ಸಾಕಷ್ಟು ಫೈಲ್ಗಳನ್ನು ಮಾಡಿಕೊಡಬೇಕು, ದಾಖಲೆಗಳು ಬೇಕಾಗ್ತದೆ, ಆಮೇಲೆ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಆ ಫೈಲ್ಗಳನ್ನು ಮೂವ್ ಮಾಡಬೇಕಾಗ್ತದೆ, ಇಂಥ ಕೆಲಸಗಳೆಲ್ಲ ಬರ್ತದೆ, ಸ್ವಲ್ಪ ಕಷ್ಟ ಆಗಿಬಿಡ್ತದೆ ಅದು ಸವಾಲದು. ಹಾಗಾಗಿ ಕಡೆಗೆ ಇದ್ಯಾವುದು ಬೇಡ ಅಂತ ಹೇಳಿ ಸ್ವಂತವಾಗಿ ಹಾಕಲಿಕ್ಕೆ ನಾವೇ ಇನ್ಸ್ಟಾಲ್ ಮಾಡೋದು ಅಂತೇಳಿ ಹೇಳಿ ಧೈರ್ಯ ಮಾಡಿ ಹಾಕಿ ಈಗ 3 ವರ್ಷ ಆಯಿತು, 3 ಸೀಸನ್ ಆಯಿತು. ಈಗ ನಾನು ಎದೆ ತಟ್ಟಿ ಧೈರ್ಯವಾಗಿ ಇನ್ನೊಬ್ಬನಿಗೆ ಬೇಕಾದರೆ ಹೇಳಬಲ್ಲೆ, ನೀವು ಸೋಲಾರ್ ಹಾಕಿ ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಅದು ಯಶಸ್ವಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ ಧೈರ್ಯವಾಗಿ ಹೇಳಬಲ್ಲೆ. ಈಗ ಒಂದು 10 HP ಮೋಟರ್ ರನ್ ಆಗಬೇಕಿದ್ರೆ ಎಷ್ಟು ಪವರ್ನ ಒಂದು ಈ ಸೋಲಾರ್ ಯೂನಿಟನ್ನು ಹಾಕೋಬೇಕಾಗ್ತದೆ, ಎಷ್ಟು ಖರ್ಚು ಬರ್ತದೆ? ಇದರಲ್ಲಿ ಎರಡು ವಿಚಾರ. ಒಂದು ಥಿಯರಿಟಿಕಲ್ ಅಂತ ಹೇಳಿದ್ರೆ 1 HP ಅಂದರೆ 750 ವ್ಯಾಟ್ಸ್ ಬರ್ತದೆ. ಆ ಪ್ರಕಾರ ನಾವು ಹೋದಾಗ 10 HPಗೆ ಬರೋದು 7500 ವ್ಯಾಟ್ಸ್, ಅಷ್ಟೇ ಪ್ಯಾನಲ್ ಸಾಕು. ಆದರೆ ಪ್ರಾಕ್ಟಿಕಲ್ ಆಗಿ ಅಷ್ಟು ಸಾಕಾಗೋದಿಲ್ಲ, ಎಫಿಷಿಯನ್ಸಿ ಕಮ್ಮಿ ಇರ್ತದೆ, ಆಮೇಲೆ ಬಿಸಿಲು ಹೋಗಿ ಮಧ್ಯ ಒಂದು ಸ್ವಲ್ಪ ಬಿಸಿಲು ಡಲ್ ಆಗಿ ಮೋಡ ಬಂದಿರ್ತದೆ. ಅದನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಸಾಮಾನ್ಯ ಒಂದು 12,000 ವ್ಯಾಟ್, 12 kW ನಾವು ಹಾಕಬೇಕಾಗ್ತದೆ ಒಂದು 10 HP ಪಂಪ್ ರನ್ ಮಾಡೋದಕ್ಕೆ. ಅಷ್ಟು ಹಾಕಿದಾಗ ಅದಕ್ಕೆ ಪೂರಕವಾಗಿ ಒಂದಷ್ಟು ಖರ್ಚುಗಳು ಕೂಡ ಬರ್ತದೆ. ಅದು ನೀವು ಎಷ್ಟು ವ್ಯಾಟ್ಗಳನ್ನು ಹೆಚ್ಚು ಮಾಡ್ತಾ ಹೋಗ್ತೀರಾ ಅಷ್ಟು ದುಡ್ಡು ಕೂಡ ಸಾಮಾನ್ಯ ಒಂದು 6-7 ಲಕ್ಷ ರೂಪಾಯಿ ಬರ್ಬೋದು 10 HP ಒಂದು ಪಂಪಿಗೆ, ಅಷ್ಟು ಖರ್ಚು ಬರ್ಬೋದು ನಾವೇ ಸ್ವಂತವಾಗಿ ಹಾಕಿದಾಗ. ಅದೇ ನಾವು ಕಂಪನಿಗಳ ಮೂಲಕ ಹೋದಾಗ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ, ಒಂದು ಸೋಲಾರ್ ಪಂಪಿಗೆ ಅವರು ಸಬ್ಸಿಡಿ ಕೊಡಬೇಕು ಅಂತೇಳಿ, ಆದರೆ ಅದು ಇದೇ ರೀತಿ ಇರಬೇಕು, ಈ ಸ್ಪೆಸಿಫಿಕೇಷನ್ಗೆ ಸರಿಯಾಗಿ ಇರಬೇಕು ಅಂತಿದೆ. ಅದನ್ನು ಬಿಟ್ಟು ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಏನು, ನಾನೇ ಈಗ ಪರ್ಸನಲ್ ಆಗಿ ಹಾಕೊಂಡಾಗ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನನ್ನ ಅವಶ್ಯಕತೆಗೆ ಸರಿಯಾಗಿ ನಾನು ಮಾಡ್ಕೊಳ್ಳಿಕ್ಕಾಗ್ತದೆ, ಒಂದು ಸ್ವಲ್ಪ ಖರ್ಚನ್ನು ಉಳಿಸ್ಲಿಕ್ಕಾಗ್ತದೆ. ಇದರಲ್ಲಿ ನಿರ್ವಹಣೆ ಅಂದರೆ ಏನೇನು ಮಾಡಬೇಕಾಗ್ತದೆ? ಸೋಲಾರ್ನಲ್ಲಿ ನಿಜವಾಗಿ ನಿರ್ವಹಣೆ ಬಹಳ ಸುಲಭ, ದೊಡ್ಡ ವಿಚಾರಗಳು ಏನಿಲ್ಲ. ಒಂದೇ ಅಂತ ಹೇಳಿದರೆ ಅದಕ್ಕೆ ಸಿಡಿಲು ಮಿಂಚು ಬರುವಾಗ ಎಲ್ಲ ನೀವು ಕರೆಂಟಿನ ಸಾಮಗ್ರಿಗಳನ್ನು ಎಲ್ಲ ಲೈನ್ ತಪ್ಪಿಸಿ ಇಡುವ ಹಾಗೆ ಇದನ್ನು ಕೂಡ ಇಡಬೇಕಾಗ್ತದೆ. ಮತ್ತೊಂದು ಅಂದರೆ ಬೇಸಿಗೆಯಲ್ಲಿ ಧೂಳು, ಈ ಸೋಲಾರ್ ಪ್ಯಾನೆಲ್ನ ಮೇಲೆ ಧೂಳು ಅಂಟಿ ಕೂತ್ಕೊಂಡು ಬಿಡ್ತದೆ, ಅದನ್ನು ವಾರಕ್ಕೊಮ್ಮೆ ಆದರೂ ತೊಳಿಬೇಕು, ಕ್ಲೀನ್ ಮಾಡಬೇಕು. ಧೂಳು ಅಂಟಿ ನಿಂತ ಕೂಡಲೇ ಅದರ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಆಗ್ತದೆ, ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಬರೋದಿಲ್ಲ, ಹಾಗಾಗಿ ಅದನ್ನು ತೊಳಿಬೇಕಾಗ್ತದೆ. ಅದು ಬಿಟ್ಟರೆ ಇನ್ನು ಯಾವ ನಿರ್ವಹಣೆಯು ಸೋಲಾರ್ನಲ್ಲಿ ಇಲ್ಲ. ಬಹುತೇಕ ಒಂದು ಹಾಕಿ ಒಂದು 15-20 ವರ್ಷದವರೆಗೆ ಯಶಸ್ವಿಯಾಗಿ ಪಂಪ್ ರನ್ ಆಗ್ಬೋದು, ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಆಮೇಲೆ ಏನು ಮಾಡಬೇಕು, ಒಂದು ಪ್ಯಾನಲ್ಗಳನ್ನು ಚೇಂಜ್ ಮಾಡಬೇಕಾಗ್ಬೋದು ಅಥವಾ ಇನ್ನಷ್ಟು ಸೇರಿಸಬೇಕಾಗ್ಬೋದು, ಅದನ್ನು ನಾನು ಮುಂದಕ್ಕೆ ಯೋಚನೆ ಮಾಡಬೇಕಷ್ಟೇ. ಇನ್ನೊಂದು ವಿಚಾರ, ನೀವು ಕೋಳಿ ಸಾಕಣೆಯನ್ನು ಕೂಡ ಮಾಡ್ತಾ ಇದ್ರಿ ಅನ್ನುವಂಥದ್ದು, ಈ ಕೋಳಿ ಸಾಕಣೆಯ ಒಂದು ಸೂಕ್ಷ್ಮಗಳು ಏನೇನು, ಆಮೇಲೆ ಕೃಷಿಗೆ ಪೂರಕವಾಗಿ ಈ ಕೋಳಿ ಸಾಕಣೆಯನ್ನು ಯಾವ ರೀತಿ ಮಾಡ್ಬೋದು? ನಾನು ಕೃಷಿ ಮಾತ್ರ ಮಾಡೋದ್ರಿಂದ ಕೃಷಿಗೆ ಪೂರಕವಾಗಿ ಇತರ ವಿಚಾರಗಳನ್ನು ಕೂಡ ಮಾಡಿಕೊಂಡು ರೈತ ಹೋಗಬೇಕು ಅಂತ ಹೇಳಿ ಭಾವಿಸ್ಕೊಂಡವನು. ಹಾಗಾಗಿ 2009 ಇಸವಿಯಿಂದ ನಾನು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಈಗ ಸದ್ಯಕ್ಕೆ ನನ್ನಲ್ಲಿ ಸುಮಾರು 6,500 ಅಷ್ಟು ಕೋಳಿಗಳನ್ನು ಸಾಕುವಷ್ಟು ದೊಡ್ಡ ಶೆಡ್ ಇದೆ, ಅಷ್ಟು ಕೋಳಿಗಳು ನನ್ನಲ್ಲಿ ಇವೆ. ನಾನು ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದೇನೆ, ಅಂದರೆ ಕೋಳಿ ಮರಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮದ್ದುಗಳು ಫೀಡು ಎಲ್ಲ ಅವರೇ ಸಪ್ಲೈ ಮಾಡ್ತಾರೆ, ತದನಂತರ ಅವರೇ ತಗೊಂಡು ಹೋಗ್ತಾರೆ, ಮಾರ್ಕೆಟಿನ ತಲುಪಿಸಿ ನನಗೇನಿಲ್ಲ, ಎಲ್ಲ ಅವರೇ ನೋಡ್ತಾರೆ. ನಾನು ಸಾಕಾಣಿಕೆ ಅಷ್ಟೇ ಮಾಡೋದು. ಆ ಸಾಕಾಣಿಕೆ ಮೇಲೆ FCR ಅಂತೇಳಿ ಒಂದು ಕೋಳಿಯ ಲೆಕ್ಕ ಮಾಡ್ತಾರೆ, ಫೀಡ್ ಕನ್ವರ್ಷನ್ ರೇಷ್ಯೋ ಅಂತೇಳಿ. ಅದರ ಪ್ರಕಾರ 1 kg ಫೀಡ್ ತಿಂದಾಗ ಆ ಕೋಳಿ ಎಷ್ಟು ತೂಕ ಬರಬೇಕು, ಎಷ್ಟು ಖರ್ಚು ಬರ್ತದೆ, ಇದನ್ನು ನೋಡಿ ಲೆಕ್ಕಾಚಾರ ಮಾಡಿ ಅದರ ಪ್ರಕಾರವಾಗಿ ನನಗೆ ಒಂದಷ್ಟು ಕಮಿಷನನ್ನು 1 kg ಇಂತಿಷ್ಟು ಅಂತ ಹೇಳಿ ಕಮಿಷನನ್ನು ಕೊಡ್ತಾರೆ. ಅದನ್ನು ಮಾಡಿಕೊಂಡು ನಾನು ಸ್ವಲ್ಪ ಆರಾಮಾಗಿದ್ದೇನೆ. ಈ 2009-18 ಮಧ್ಯದಲ್ಲಿ ಸುಮಾರು 1 ವರ್ಷ ಸ್ವಂತವಾಗಿ ನಾನೇ ಮಾರ್ಕೆಟ್ ಮಾಡಿಕೊಂಡು ಕೂಡ ಮಾಡಿದ್ದೆ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಸ್ವಲ್ಪ ಕೈ ಸುಟ್ಟುಕೊಂಡಾಗ ಆಯಿತು. ಬಹಳಷ್ಟು ಜನ ಮಾಡಿದ್ದಾರೆ, ಬಹಳಷ್ಟು ಜನ ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ. ಅಂದರೆ ವರ್ಷ ಇಡೀ ಈ ಕೋಳಿಯ ಮಾರ್ಕೆಟ್ ಒಂದೇ ರೀತಿ ಇರೋದಿಲ್ಲ, ಡಿಮಾಂಡ್ ಬಂದಾಗ ರೇಟು ತುಂಬ ಏರಿಬಿಡ್ತದೆ, ಆಮೇಲೆ ವರ್ಷದಲ್ಲಿ ಒಂದು 4 ತಿಂಗಳು ಲಾಭದಾಯಕ ಕೋಳಿ ಕೃಷಿ, ಅಷ್ಟೇ ಬಿಟ್ಟರೆ ಇನ್ನು ಉಳಿದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎವರೇಜ್ ಇರ್ತದೆ, ಆಮೇಲೆ ಮತ್ತು ಕಮ್ಮಿ ನಷ್ಟ ಆಗಿಬಿಡುತ್ತದೆ. ಹೋಲ್ಸೇಲ್ ರೇಟ್ ಇವತ್ತಿನ ರೇಟ್ನಲ್ಲಿ ಸಾಮಾನ್ಯ ಒಂದು 70 ರೂಪಾಯಿ ಇದ್ದರೆ ಲಾಭದಾಯಕ, KG ಅಲ್ಲಿ ಒಂದು 5 ರೂಪಾಯಿ ಲಾಭ ಅವನಿಗೆ ಬೆಳೆಸಿದವನಿಗೆ ಬರ್ಬೋದು. ಆಮೇಲೆ ಈಗ ಕೋಳಿಯ ಗೊಬ್ಬರದ ಒಂದು ಬಳಕೆ ಕೃಷಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಕೋಳಿಯ ಗೊಬ್ಬರದ ಬಳಕೆ ನಾನು ಈ ನನ್ನ ಡ್ರಿಪ್ಪಿನ ಸಿಸ್ಟಮ್ ಹಾಕೋದಕ್ಕಿಂತ ಮೊದಲು ನನ್ನ ತೋಟದಲ್ಲಿ ಮಾಡ್ತಿದ್ದೆ. ಈಗ ಮಾಡೋದಿಲ್ಲ, ಯಾಕೆ ಅಂತ ಹೇಳಿದರೆ ನನ್ನ ಎಲ್ಲ ಗೊಬ್ಬರಗಳು ಕೂಡ ವಾಟರ್ ಸಾಲಿಬಲ್, ನೀರಿನಲ್ಲಿ ಕರಗಿ ದ್ರಾವಣ ರೂಪದಲ್ಲಿ ಹೋಗೋದ್ರಿಂದ ಈಗ ಸದ್ಯಕ್ಕೆ ಕೋಳಿ ಗೊಬ್ಬರವನ್ನು ನನ್ನ ತೋಟಕ್ಕೆ ನಾನು ಉಪಯೋಗ ಮಾಡ್ತಾ ಇಲ್ಲ. ಅದನ್ನು ನಾನು ಹೊರಗಡೆ ಬೇರೆಯವರಿಗೆ ಕೃಷಿ ಮಾಡುವಂಥವರಿಗೆ ಸೇಲ್ ಮಾಡ್ತೇನೆ, ವ್ಯಾಪಾರ ಮಾಡಿಬಿಡ್ತೇನೆ. ಹಾಗಾಗಿ ನನ್ನ ತೋಟದಲ್ಲಿ ನಾನು ಉಪಯೋಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ಸುಮಾರು ಒಂದು 7-8 ವರ್ಷ ಮಾಡಿದ್ದೇನೆ. ಆಗ ಪರವಾಗಿಲ್ಲ, ರಿಸಲ್ಟ್ ಇತ್ತು, ಏನು ಕಮ್ಮಿ ಆಗಲಿಲ್ಲ. ಆದರೆ ಒಂದು ಸ್ವಲ್ಪ ಪೊಟ್ಯಾಷಿಯಂ ಅಂಶ ಏನಾದರೂ ಒಂದು ಸ್ವಲ್ಪ ಹೆಚ್ಚಿಗಾಗಿ ಕೊಡಬೇಕಾಗ್ತದೆ. ನೈಟ್ರೋಜನ್ ಜಾಸ್ತಿ ಇರ್ತದೆ ಕೋಳಿ ಗೊಬ್ಬರದಲ್ಲಿ, ಫಾಸ್ಫರಸ್ ಕೂಡ ಇರ್ತದೆ ತಕ್ಕ ಮಟ್ಟಿಗೆ. ಪೊಟ್ಯಾಷನ್ನು ಒಂದು ಸ್ವಲ್ಪ ಸಪ್ಲಿಮೆಂಟ್ ಆಗಿ ಕೊಡಬೇಕಾಗ್ತದೆ. ಅಡಿಕೆಯನ್ನು ಒಣಗಿಸುವಂಥದ್ದು ಮತ್ತು ಹಳತಿಗಿಡುವಂಥದ್ದು, ಈ ಎರಡು ವಿಚಾರಗಳ ಬಗ್ಗೆ. ಅಡಿಕೆಯನ್ನು ಒಣಗಿಸೋದು ಪರವಾಗಿಲ್ಲ, ಸಾಂಪ್ರದಾಯಿಕವಾಗಿ ನಾವು ಎಲ್ಲರೂ ಹೇಗೆ ಒಣಗಿಸ್ತಾರೋ ಅಂಗಳದಲ್ಲಿ ಹಾಕಿ ಬಿಸಿಲಿಗೆ ಒಣಗಿಸಿಬಿಡ್ಬೋದು. ಅದನ್ನು ಇಟ್ಟು ಹಳತು ಮಾಡಿ, ಈಗೇನೆಂದರೆ ಕಾರ್ಮಿಕರ ಸಮಸ್ಯೆ, ಹಾಗಾಗಿ ನಾವು ಜನ ಸಿಕ್ಕಿದಾಗ, ಕಾರ್ಮಿಕರು ಸಿಕ್ಕಿದಾಗ ಅಡಿಕೆ ಸುಲಿಸಿ ಇಟ್ಟು ಬಿಡ್ತೇವೆ. ಈ ಇಟ್ಟ ಅಡಿಕೆಯನ್ನು, ಅದರಲ್ಲಿ ಪಟೋರ, ಕರಿಕೋಕ ಅಂತ ಹೇಳ್ತೇವೆ, ಉಳ್ಳಿ ಅಂತ ಹೇಳ್ತೇವೆ, ಇದನ್ನು ಹೆಕ್ಕಿ ಬೇರೆ ಮಾಡಿದ ಮೇಲೆ ಒಳ್ಳೆ ಅಡಿಕೆ ಉಳ್ಕೊಳ್ತದೆ. ಇದನ್ನು ನಾವು ಹಳತೆಗಿಡ್ತೇವೆ. ಈ ಇಡುವ ಸಂದರ್ಭದಲ್ಲಿ ಮಾಮೂಲಾಗಿ ಎಲ್ಲರೂ ಕೂಡ ಒಂದು ಗೋಣಿಚೀಲ, ಅದರೊಳಗೊಂದು ಪ್ಲಾಸ್ಟಿಕ್, ಅದರೊಳಗೊಂದು ಮಾತ್ರೆ. ಈಗ ಈ ಮಾತ್ರೆ ಅದು ಆರೋಗ್ಯಕ್ಕೆ ಖಂಡಿತವಾಗಿಯೂ ಪೂರಕ ಅಲ್ಲ. ಅದು ಈ ಮಾತ್ರೆಯನ್ನು ಬಿಟ್ಟು ಬಿಟ್ಟರೆ ತುಂಬ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಹೇಳುವಂಥ ಮಾತ್ರೆ ವಿಷ, ಅದು ತೀರಾ ವಿಷ. ಹಾಗಾಗಿ ಅದರ ಬದಲಿಗೆ ಪರ್ಯಾಯಗಳಿವೆ, ಸಾಕಷ್ಟಿವೆ. ಲವಂಗ ಹಾಕಿ ಇಡ್ಬೋದು, ಲವಂಗದ ಎಲೆಯನ್ನು ಹಾಕಿ ಇಡ್ಬೋದು, ಒಣಗಿಸಿ ಲವಂಗ ಗೇರು ಬೀಜದ ಇದು ಆಗ್ತದೆ ಅಂತೇಳಿ ಕೇಳಿದ್ದೇನೆ. ಆದರೆ ಲವಂಗ, ಲವಂಗದ ಎಲೆ ಇದನ್ನೆಲ್ಲ ನಾನು ಪ್ರಯೋಗ ಮಾಡಿದ್ದೇನೆ, ಅದರಲ್ಲಿ ಸಕ್ಸಸ್ ಕೂಡ ಖಂಡಿತವಾಗಿಯೂ. 12 ತಿಂಗಳ ಮಟ್ಟಿಗೆ ಅದನ್ನು ಧಾರಾಳವಾಗಿ ಇಡ್ಬೋದು. ಆಮೇಲೆ ಕಹಿಬೇವಿನ ಎಲೆಯನ್ನು ಒಣಗಿಸಿ ಅದನ್ನು ಗೋಣಿಯೊಳಗೆ ಹಾಕಿದರೂ ಕೂಡ ಆಗ್ತದೆ. ಇನ್ನು ಕೆಲವರು ಕರ್ಪೂರ ಅಂತೇಳಿ ಎಲ್ಲ ಹೇಳ್ತಾರೆ, ಅದನ್ನು ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳುವಂಥ ಅನುಭವ ನನಗಿಲ್ಲ. ಆದರೆ ಈ 3-4 ವಿಚಾರಗಳನ್ನು ಖಂಡಿತವಾಗಿಯೂ ಮಾಡ್ಬೋದು. ನಾನು ಸದ್ಯಕ್ಕೆ ಲವಂಗ ಬಳಸ್ತಾ ಇದ್ದೇನೆ. ಬಹಳ ಸಂತೋಷ ಅವಿನಾಶ್ ಅವರೇ. ವಿಶೇಷವಾಗಿ ಈ ಸೋಲಾರ್ ಯೂನಿಟನ್ನು ಹಾಕ್ಕೊಂಡಿದ್ರಿ, ಇದರಿಂದ ಪಂಪನ್ನು ರನ್ ಮಾಡುವಂಥದ್ದು ಮತ್ತು ಹನಿ ನೀರಾವರಿಯ ಮೂಲಕ ಕೃಷಿಯನ್ನು ಯಾವ ರೀತಿ ಮಾಡುವಂಥದ್ದು, ಜೊತೆಗೆ ಕೋಳಿ ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ನಿಮ್ಮ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಸೌರ ವಿದ್ಯುತ್ ನೀರಾವರಿ ಪಂಪ್ಸೆಟ್ ಬಳಕೆ ಮತ್ತು ಕೋಳಿ ಸಾಕಣೆಯ ಅನುಭವದ ಕುರಿತು ಕಡಬ ತಾಲೂಕಿನ ಅವಿನಾಶ್ ಎಂ ಅವರ ಜೊತೆಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಜಲಜರಿ ಅಥವಾ ವಾಟರ್ ಫರ್ನ್ ಎಂದು ಕರೆಯಲಾಗುವ ಸಾಲ್ವೇನಿ ಮೊಲಿಸ್ಟಾ ಎನ್ನುವ ಸಸ್ಯ ಜಗತ್ತಿನಾದ್ಯಂತ ಭಯಾನಕ ಜಲಕಳೆ ಎಂದು ಪರಿಗಣಿಸಲಾಗಿದೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ಉಗಮಿಸಿ 1930ರಲ್ಲಿ ಶ್ರೀಲಂಕಾ, 1943ರಲ್ಲಿ ಆಫ್ರಿಕಾ, 1953ರಲ್ಲಿ ಆಸ್ಟ್ರೇಲಿಯಾ, 1956ರಲ್ಲಿ ಜಿಂಬಾಬ್ವೆ, 1980ರಲ್ಲಿ ಅಮೆರಿಕ, 1999ರಲ್ಲಿ ಸಿನೆಗಲ್ಗೆ ಹರಡಿ ಇಂದು ಉಷ್ಣ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ಇರುವಂತಹ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಭಾರತ, ಇಂಡೋನೇಷ್ಯಾ, ಮಲೇಷಿಯಾ, ನ್ಯೂಗಿನಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕಾ ದೇಶಗಳಲ್ಲಿ ಆಕ್ರಮಣಕಾರಿ ಜಲಕಳೆಯಾಗಿದೆ. ಈ ಜಲಕಳೆಯು ನೀರಿನ ಮೇಲೆ ತೇಲಾಡ್ತಾ ಇದ್ದು ಅತಿ ಕ್ಷಿಪ್ರವಾಗಿ ಪೂರ್ಣ ಕೊಳ ಅಥವಾ ಕೆರೆ, ಸರೋವರ, ಜಲಾಶಯ ಮುಂತಾದ ಜಲಮೂಲಗಳನ್ನು ಆಕ್ರಮಿಸಿ ನೀರಿನ ಮೇಲೆ ದಪ್ಪನಾದ ಹಸಿರು ಹೊದಿಕೆಯನ್ನು ಹಾಕಿದ ಹಾಗೆ ಕಂಡುಬರುತ್ತದೆ. ಇದರಿಂದ ಇತರ ಜಲಸಸ್ಯ ಹಾಗೂ ಜಲಚರ ಪ್ರಾಣಿಗಳ ಅಭಿವೃದ್ಧಿಗೆ ತಡೆಯುಂಟು ಮಾಡುವುದೇ ಅಲ್ಲದೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಲಭ್ಯತೆ ಕಡಿಮೆಯಾಗಿ ಜಲ ಜೀವವೈವಿಧ್ಯತೆಗೆ ಕುಂದು ತರುತ್ತದೆ. ಪ್ರತಿ ಹೆಕ್ಟೇರ್ ಜಲ ಪ್ರದೇಶದಲ್ಲಿ ಸುಮಾರು 400 ಟನ್ನಷ್ಟು ಉತ್ಪಾದನೆಯಾಗುವ ಈ ಕಳೆಯಿಂದ ನೀರಿನ ಬಾಷ್ಪೀಕರಣ 4ರಷ್ಟಾಗಿ ಜಲಾಶಯವು ಶೀಘ್ರದಲ್ಲಿ ಬತ್ತಿ ಹೋಗುವುದರಿಂದ ಅಂತರ್ಜಲ ಹೆಚ್ಚಾಗಿಸುವಲ್ಲಿ ಮತ್ತು ನೀರನ್ನು ಸದ್ಬಳಕೆ ಮಾಡುವಲ್ಲಿ ತೊಂದರೆಯನ್ನು ಉಂಟುಮಾಡುತ್ತದೆ. ಈ ಕಳೆಯ ವಂಶಾಭಿವೃದ್ಧಿ ಇತರ ಕಳೆಗಳಂತೆಯೇ ಬೀಜದಿಂದ ಆಗುವುದಿಲ್ಲ, ಸಸ್ಯದ ಭಾಗಗಳಿಂದ ಉಂಟಾಗ್ತದೆ. ಅಲ್ಪಕಾಲದಲ್ಲಿ ಬೃಹದಾಕಾರವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಇದು ಕೇವಲ 2-5 ದಿವಸಗಳಲ್ಲಿ ದ್ವಿಗುಣಗೊಳ್ಳುವ ಗುಣವನ್ನು ಹೊಂದಿದೆ. ಬೆಳೆದ ಕಾಂಡದಲ್ಲಿ ಉತ್ಪಾದನೆಯಾದ ಕಣ್ಣುಗಳಿಂದ ಮರಿಗಿಡಗಳಾಗಿ ವಂಶಾಭಿವೃದ್ಧಿಯಾಗ್ತದೆ. ಈ ಕಳೆಯು ನಿಂತ ಹಾಗೂ ಸಣ್ಣದಾಗಿ ಹರಿಯುವ ನೀರಿನಲ್ಲಿ ಯಥೇಚ್ಛವಾಗಿ ಬೆಳೆಯಬಲ್ಲದು. ನೀರಿನ ಉಷ್ಣಾಂಶ 20-30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಸಮೃದ್ಧವಾಗಿ ಬೆಳೀತದೆ. ಅಂದರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಹಾಗೂ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾದಲ್ಲಿ ಇದು ಬೆಳೆಯುವುದಿಲ್ಲ. ಈ ಕಳೆಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಯಾಂತ್ರಿಕವಾಗಿ ನೀರಿನ ಹರಿವಿನ ಮೂಲಕ ದನಕರುಗಳ ಮುಖಾಂತರ ಹರಡಬಹುದು. ಅನೇಕ ದೇಶಗಳಲ್ಲಿ ಇದನ್ನು ಅಲಂಕಾರಿಕ ಸಸ್ಯವೆಂದು ಬೆಳೆಯಲು ತಂದದ್ದೇ ಈ ಕಳೆ ಪಸರಿಸುವುದಕ್ಕೆ ಕಾರಣವಾಗಿದೆ. ಈ ಕಳೆಯು ಯಥೇಚ್ಛವಾಗಿ ನೀರಿನ ಮೇಲೆ ಹರಡುವುದರಿಂದ ನೀರಾವರಿ, ಜಲಕ್ರೀಡೆ, ದೋಣಿ ವಿಹಾರ ಅಥವಾ ಬೋಟಿಂಗ್, ಮೀನುಗಾರಿಕೆ ಕುಡಿಯುವ ನೀರಿಗೆ ತೊಂದರೆಯನ್ನು ಉಂಟು ಮಾಡುವುದೇ ಅಲ್ಲದೆ ಪ್ರಾಣಿ ಪಕ್ಷಿ ಗ್ರಾಮಸ್ಥರು ಕುಡಿಯುವ ನೀರಿಗೂ ಕೂಡ ಅಡಚಣೆಯನ್ನು ಉಂಟು ಮಾಡುತ್ತದೆ. ಸಾಲ್ವೇನಿಯ ಕಳೆಯು ನೀರಿನಲ್ಲಿ ಕುಳಿಯುವುದರಿಂದ ನೀರಿನ ಗುಣಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಜಲಸಸ್ಯಗಳಿಗೆ ಸೂರ್ಯಪ್ರಕಾಶ ಕಡಿಮೆಯಾಗಿ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಉಂಟಾಗ್ತದೆ. ಬಾಷ್ಪೀಭವನ ಕ್ರಿಯೆಯಿಂದ ನೀರಿನಲ್ಲಿರುವ ಆಮ್ಲಜನಕದ ಕೊರತೆಯಾಗಿ ಜಲಚರಗಳಿಗೆ ಮೃತ್ಯು ರೂಪವಾಗಿ ಪರಿಗಣಿಸಬಹುದು. ಸೊಳ್ಳೆ ಹಾಗೂ ಮೃದ್ವಂಗಿಗಳು ವೃದ್ಧಿಯಾಗುವುದಕ್ಕೆ ಸಹಾಯಕವಾಗುವುದರಿಂದ ಅನೇಕ ಕಾಯಿಲೆಗಳು ಆಶ್ರಯ ತಾಣವಾಗಬಹುದು. ರೋಗಗಳನ್ನು ಹರಡುವುದಕ್ಕೂ ಸಹಾಯಕವಾಗಬಹುದು. ಇವೆಲ್ಲದಕ್ಕೂ ಮೇಲಾಗಿ ನಿಸರ್ಗ ಪ್ರಿಯರಿಗೆ ಪ್ರಾಕೃತಿಕ ಸೌಂದರ್ಯವೇ ನಾಶವಾಗಿ ಕೆರೆಯ ಸರೋವರಗಳ ಮನಮೋಹಕ ದೃಶ್ಯ ಮಾಯವಾಗಿ ಅವು ಇಲ್ಲದಂತಾಗಬಹುದು. ಹಾಗಿದ್ರೆ ಇದನ್ನು ನಿಯಂತ್ರಣ ಮಾಡುವುದು ಹೇಗೆ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳೆಯು ಹರಡದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತಹದ್ದು ಮುಖ್ಯವಾದ್ದರಿಂದ ಜನರಲ್ಲಿ ಈ ಜಲಕಳೆಯ ಬಗ್ಗೆ ಅರಿವು ಮೂಡಿಸುವಂತಹದ್ದು ಅತಿ ಅವಶ್ಯ. ಮಲಿನ ನೀರಿನಲ್ಲಿ ಇದು ಯಥೇಚ್ಛವಾಗಿ ಬೆಳೆಯುವುದರಿಂದ ಕೆರೆಗಳಿಗೆ ಮಲಿನ ನೀರು ಚರಂಡಿ ನೀರು ಸೇರುವುದನ್ನು ತಪ್ಪಿಸಬೇಕು. ಜಲಕಳೆಯನ್ನು ತೆಗೆದು ಗುಂಡಿಯಲ್ಲಿ ಮುಚ್ಚಬೇಕು, ಇಲ್ಲವೇ ತೋಟಗಾರಿಕಾ ಬೆಳೆಗಳಲ್ಲಿ ಹೊದಿಕೆಯಾಗಿ ಉಪಯೋಗಿಸಬಹುದು. ಹಾಗೆ ಉಪಯೋಗಿಸಿದಲ್ಲಿ ಆ ಸ್ಥಳದಿಂದ ನೀರು ಹರಿದು ಬೇರೆ ಸ್ಥಳಗಳಿಗೆ ಹೋಗುವಂತಿರಬಾರದು. ಈ ಕಳೆ ಪಸರಿಸುವುದಕ್ಕೆ ಉತ್ತೇಜನಕಾರಿಯಾಗಿರುತ್ತದೆ. ಸಣ್ಣ ಪ್ರಮಾಣದ ಸೋಂಕನ್ನು ಕೈಯಿಂದ ಅಥವಾ ಕೊಯ್ಲು ಉಪಕರಣಗಳಿಂದ ಕಳೆ ಜಲವನ್ನು ತೆಗೆಯಬಹುದು. ಅವುಗಳನ್ನು ತೆಗೆದುಹಾಕಿದ ನಂತರ ಬೇರೆ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ಈ ಕಳೆಯ ಕೆಲವು ಸಣ್ಣ ತುಂಡುಗಳು ಅತಿ ಶೀಘ್ರವಾಗಿ ಬೆಳೆದು ಮತ್ತೆ ಜಲಾಶಯವನ್ನು ಆಕ್ರಮಿಸಬಹುದು. ರಾಸಾಯನಿಕ ಕಳೆನಾಶಕಗಳಾದ ಪ್ಯಾರಾಕಾಟ್, 2,4-D, ಗ್ಲೈಫಾಸ್ಟೇಟ್ ಇವುಗಳನ್ನು ಬಳಸಿದಲ್ಲಿ ಕಳೆಯು ನಾಶವಾಗಿ ಕೂಡಲೇ ನೀರಿನಲ್ಲಿ ಮುಳುಗಿ ಕೊಳೆಯಲಾರಂಭಿಸುವುದರಿಂದ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಅತಿ ಶೀಘ್ರವಾಗಿ ಕಡಿಮೆಯಾಗಿ ಜಲಚರ ಪ್ರಾಣಿ ಹಾಗೂ ಸಸ್ಯಗಳಿಗೆ ತೊಂದರೆಯುಂಟಾಗ್ತದೆ. ವಿಷಕಾರಿ ರಾಸಾಯನಿಕಗಳಿಂದ ಜಲಮಾಲಿನ್ಯತೆ ಬೃಹದಾಕಾರವಾಗಿ ಬೆಳೆದು ಕೆರೆ ಅವಲಂಬಿತ ಎಲ್ಲ ಜೀವರಾಶಿಗೂ ಸಮಸ್ಯೆಯನ್ನು ಒಡ್ಡಬಹುದು. ರಾಸಾಯನಿಕ ಹಾಗೂ ಮಾನವ ಪ್ರಯತ್ನದ ನಿರ್ವಹಣಾ ಕ್ರಮವನ್ನು ಅನುಸರಿಸುವಂತಹದ್ದು ಒಳ್ಳೆಯದು. ಪರ್ಯಾಯವಾಗಿ ನೈಸರ್ಗಿಕ ಕ್ರಿಯೆಯನ್ನು ಗುರುತಿಸಿ ವೃದ್ಧೀಕರಿಸಿ ಕಾರ್ಯರೂಪಕ್ಕೆ ತಂದರೆ ಇದು ಶಾಶ್ವತ ಪರಿಹಾರವನ್ನು ಒದಗಿಸಬಲ್ಲದು. ಈ ದಿಶೆಯಲ್ಲಿ ಅತ್ಯಂತ ಫಲಕಾರಿ, ಸಮಾಧಾನಕಾರಿ ಹಾಗೂ ಪರಿಸರ ಪ್ರೇಮಿ ನಿಸರ್ಗದಿಂದಲೇ ಉದ್ಭವಿಸಿದ ಜೈವಿಕ ನಿಯಂತ್ರಣವನ್ನು ಅನುಸರಿಸುವುದು ಒಳ್ಳೆಯದು. ಜೈವಿಕ ನಿಯಂತ್ರಣ ಕ್ರಮ ಅಂತಂದರೆ ನಿಸರ್ಗದಲ್ಲಿ ಹಲವು ಶತ್ರುಗಳನ್ನು ಗುರುತಿಸಿದ್ದರೂ ಸಿರೋಟೋಬ್ಯಾಗಸ್ ಸಾಲ್ವೇನಿಯಾ ಎನ್ನುವಂತಹ ಚಿಕ್ಕ ದುಂಬಿಯು ಬಹಳ ಪರಿಣಾಮಕಾರಿಯಾಗಿದ್ದು ಇದು ಉಷ್ಣವಲಯದ ಎಲ್ಲ ಪ್ರದೇಶಗಳಲ್ಲಿ ಜಲಕಳೆಯನ್ನು ನಿಯಂತ್ರಿಸುವುದಕ್ಕೆ ಯಶಸ್ವಿಯಾಗಿರುವುದು ಕಂಡುಬಂದಿದೆ. ಈ ದುಂಬಿಯು ದೈತ್ಯ ಕಳೆಯ ನಿರ್ವಹಣೆಯಲ್ಲಿ ಶ್ಲಾಘನೀಯ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ದುಂಬಿಯು ಉಗಮವೂ ಕೂಡ ಕಳೆಯ ಜನ್ಮಸ್ಥಾನವೇ ಆಗಿರುವುದರಿಂದ ನೈಸರ್ಗಿಕ ಸಮತೋಲನ ಕ್ರಿಯೆಯಾಗಿದೆ. ಮೇಲ್ಮೈಯಲ್ಲಿ ತಗ್ಗು ದಿನ್ನೆಗಳನ್ನು ಹೊಂದಿರುವ ಕಪ್ಪು ಬಣ್ಣದ ಸಾಸಿವೆ ಕಾಳು ಗಾತ್ರದ ಕೀಟದ ತಲೆಯ ಮುಂಭಾಗ ಚೂಪಾಗಿರುತ್ತದೆ. ಇದು ಜಲಕಳೆಯ ಮೊಗ್ಗು ಚಿಗುರೆಲೆಗಳನ್ನು ತಿನ್ನುತ್ತಾ ಕಾಂಡದಲ್ಲಿ ಮೊಟ್ಟೆಗಳನ್ನು ಒಂದೊಂದಾಗಿ ಇಡುತ್ತವೆ. 10 ದಿನಗಳ ಕಾವಿನಿಂದ ಹೊರಬರುವ ಗಸಗಸೆ ಕಾಳಿನಷ್ಟು ಗಾತ್ರವಿರುವ ಮೊದಲ ಹಂತದ ಮರಿ ಹುಳುಗಳು ಸಸ್ಯದ ಚಿಗುರನ್ನು ಮತ್ತು ಎಲೆಯನ್ನು ತಿಂದರೆ ಬೆಳೆದ ಹುಳುಗಳು ಕಾಂಡದಲ್ಲಿ ಸುರಂಗವನ್ನು ಕೊರೆದು ತಿನ್ನುವುದರಿಂದ ಮೊದಲು ಎಲೆಗಳು ಹಳದಿಯಾಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಬೇರು ಕೊಳೆತು ಕಳೆಯು ನೀರಿನಲ್ಲಿ ಮುಳುಗುತ್ತದೆ. 4 ವಾರಗಳ ಕಾಲ ಬೆಳೆದಂತಹ ಮರಿ ಹುಳುಗಳು ನೀರಿನ ಮಟ್ಟಕ್ಕೆ ಸಮೀಪದಲ್ಲಿರುವ ಎಲೆಗಳಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. 15 ದಿವಸಗಳ ನಂತರ ಪ್ರೌಢದುಮಿಯು ಹೊರಬಂದು ಸುಮಾರು 200 ದಿವಸಗಳ ಕಾಲ ಜೀವಿತಾವಧಿಯಲ್ಲಿ ಕಳೆಯನ್ನು ಭಕ್ಷಿಸುತ್ತಾ 40-50 ಮೊಟ್ಟೆಗಳನ್ನಿಟ್ಟು ಜೀವನ ಚಕ್ರವನ್ನು ಪೂರೈಸುತ್ತದೆ. ದುಂಬಿಯ ಬೆಳವಣಿಗೆ ಹಾಗೂ ಅಭಿವೃದ್ಧಿಯು 23-34°C ಕಳೆಯಲ್ಲಿರುವಂತಹ ಸಾರಜನಕದ ಪ್ರಮಾಣ ಶೇಕಡಾ 1.2-1.8 ಹೆಚ್ಚಾಗುತ್ತದೆ. ಚಿಗುರು ಎಲೆಗಳಲ್ಲಿ ಸಾರಜನಕದ ಅಂಶ ಹೆಚ್ಚಾಗಿದ್ದು ದುಂಬಿಯು ಈ ಭಾಗಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಳೆಯ ವೃದ್ಧಿ ಕುಂಠಿತವಾಗಿ ಬೇಗನೆ ನಾಶವಾಗ್ತದೆ. ಇತರ ಕೀಟಗಳಂತೆ ಈ ದುಂಬಿಗೆ ಹಾರಾಡುವಂತಹ ಪ್ರವೃತ್ತಿ ಇಲ್ಲದೇ ಇರುವುದರಿಂದ ದೂರ ವಲಸೆ ಹೋಗದೆ ತಾನಿರುವ ಪ್ರದೇಶದಲ್ಲಿ ವೃದ್ಧಿಯಾಗುವುದರಿಂದ ಗಿಡದಿಂದ ಗಿಡಕ್ಕೆ ಚಲಿಸಿ ಹರಡುತ್ತದೆ. ಆದ್ದರಿಂದ ಈ ದುಂಬಿಯು ಬಿಡುಗಡೆಯ ಸ್ಥಳಗಳನ್ನು ಹೆಚ್ಚಿಸಿದಷ್ಟು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪಸರಿಸುವಲ್ಲಿ ಮಾನವನ ಸಹಾಯ ಅನಿವಾರ್ಯತೆ ಒಂದಡಿಯಾದರೆ ನೀರಿನೊಂದಿಗೆ ಹರಿದು ಹೋಗುವ ಕಳೆಯೊಂದಿಗೆ ಹರಡುವ ಸಾಧ್ಯತೆಯೂ ಕೂಡ ಇರುತ್ತದೆ. ಹೀಗೆ ಕಳೆಯನ್ನು 12-18 ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ದುಂಬಿಗಳ ಸಂಖ್ಯೆ ಅಥವಾ ಬಿಡುಗಡೆ ಮಾಡುವ ಸ್ಥಳಗಳ ಸಂಖ್ಯೆಗೆ ಹೆಚ್ಚಿಸಿದಲ್ಲಿ 6-12 ಹತೋಟಿ ಮಾಡಬಹುದು. ಒಮ್ಮೆ ಕಳೆನಾಶವಾದ ಮೇಲೆ ಅಳಿದುಳಿದ ಕಳೆ ಸಸ್ಯಗಳನ್ನು ಆಶ್ರಯಿಸದೆ ದುಂಬಿಯು ತಾನು ಉಳಿದು ಕಳೆಯೊಂದಿಗೆ ಬೆಳೆಯುವುದರಿಂದ ಕಳೆಯನ್ನು ನಿರಂತರವಾಗಿ ನಿಗ್ರಹಿಸುವ ನೈಸರ್ಗಿಕ ಕ್ರಿಯೆಯಾಗಿರುತ್ತದೆ. ಜೈವಿಕ ಕೀಟನಾಶಕಗಳಿಂದ ಯಶಸ್ವಿಯಾಗಿ ನಿರ್ವಹಿಸಿದ ಉದಾಹರಣೆಗಳು ಸಾಕಷ್ಟಿದ್ದು ದಾರಿಯಲ್ಲಿ ನೈಸರ್ಗಿಕ ಶತ್ರುವಿನ ಬಳಕೆಯಿಂದ ಜಲಕಳೆಯ ನಿರ್ವಹಣೆ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮ ಅವರ ಇಲ್ಲಿಯ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಕರೋನಾ ವೈರಸ್ ಕತರೆ ಬಚತೆ ಹುವೆ ಫಸಲ್ ಕಟಾಯಿ

ಕೊಡುತ್ತಾಯೇ, ಸೌಭಾಗ್ಯವ ಕೊಡುತ್ತಾಯೇ. ಭಾಗ್ಯವ ಕೊಡುತ್ತಾಯೇ, ಸೌಭಾಗ್ಯವ ಕೊಡುತ್ತಾಯೇ, ಲಕುಮಿ ಭಾಗ್ಯವ ಕೊಡುತ್ತಾಯೇ, ಸೌಭಾಗ್ಯವ ಕೊಡುತ್ತಾಯೇ. ಶ್ರೀಹರಿ ಸುಂದರಿ ಕರುಣಾಸಾಗರಿ, ಶ್ರೀಹರಿ ಸುಂದರಿ ಕರುಣಾಸಾಗರಿ, ಸಾಗರ ಕುವರಿ ಸೋಮ ಸಹೋದರಿ. ಭಾಗ್ಯವ ಕೊಡುತ್ತಾಯೇ, ಸೌಭಾಗ್ಯವ ಕೊಡುತ್ತಾಯೇ. ಪಾದವ ನೀಗಿಸೆಯ ಪಾಪವ, ನಾನಂಬಿದೆ ಪಾದವ ನೀಗಿಸೆಯ ಪಾಪವ, ಕರವ ಪಿಡಿದು ಕಾಯ ಜನನಿ ಜನನಿ, ಕರವ ಪಿಡಿದು ಕಾಯ ಜನನಿ, ಕರವ ಪಿಡಿದು ಕಾಯೇ ಜನನಿ, ಸಿರಿಯ ಸುರಿಸು ಹರಸು ಕರುಣದಿ, ಸಿರಿಯ ಸುರಿಸು ಹರಸು ಕರುಣದಿ, ಮಂಗಳ ರೂಪಿಣಿ ನಿಗಮ ವಿಹಾರಿಣಿ, ನಿರ್ಮಲ ರೂಪಿಣಿ, ಭಾಗ್ಯವ ಕೊಡುತ್ತಾಯೇ, ಸೌಭಾಗ್ಯವ ಕೊಡುತ್ತಾಯೇ. ಆತ್ಮದ ಜ್ಯೋತಿಯ ನಾ ಬೆಳಗಿಸುವೆ ಬಾರೆಯ, ಈ ಆತ್ಮದ ಜ್ಯೋತಿಯ ನಾ ಬೆಳಗಿಸುವೆ ಬಾರೆಯ, ಮನದ ಇರುಳು ಕಳೆದು ಪೊರೆಯೇ, ಮನದ ಇರುಳು ಕಳೆದು ಪೊರೆಯೇ, ನಿನ್ನ ಹೊರತು ನಾನು ಉಳಿಯೇ, ನಿನ್ನ ಹೊರತು ನಾನು ಉಳಿಯೇ. ಶೃಂಗಾರ ರೂಪಿಣಿ ಶ್ರೀರಂಗ ಭಾಮಿನಿ ಸರಸಿ ಜಮಾಲಿನಿ. ಮುಂದೆ ಕೇಳಿ ಶೀಲಾ ಅವರು ಹಾಡಿರುವ ಶ್ರೀಚಂದ್ರು ಅವರ ರಚನೆ. ಕರುಣೆ